ಸುಂದರವಾದ ಒಂದು ರೂಪ ಇದೆ. ಆ ರೂಪಕ್ಕೆ ಹೆಸರು ವಿದ್ಯಾ ಅಂತ. ಸೃಷ್ಟಿಕಾರಿಣಿಯಾದಂತಹ ಲಕ್ಷ್ಮಿಯ ರೂಪ ವಿಶೇಷ ಒಂದು ಸೃಷ್ಟಿ ಆರಂಭದಲ್ಲಿ ಅಭಿವ್ಯಕ್ತ ಆಗುತ್ತಲ್ಲ ಭಗವಂತ ಅಂತ ಒಂದು ರೂಪವನ್ನು ಆಕೆಗೆ ಕೊಡ್ತಾನಲ್ಲ, ಆ ರೂಪಕ್ಕೆ ಹೆಸರು ವಿದ್ಯಾ. ಆ ವಿದ್ಯಾನಾಮಕ ಆಗಿರತಕ್ಕಂತಹ ಲಕ್ಷ್ಮಿಯಿಂದ ಬ್ರಹ್ಮದೇವರ ಮತ್ತು ಪ್ರಾಣದೇವರ ಸೃಷ್ಟಿ ಆಗುತ್ತೆ. ಅದು ಬ್ರಹ್ಮದೇವರ ಸೃಷ್ಟಿ. ಅವರು ಅಹಂಸುವೇ ಪಿತರಮಸ್ಯೋನಿ ಸ್ವಾಹಂತಸ್ಸಾವುದ್ರೇ. ಲಕ್ಷ್ಮಿ ತನ್ನ ಶಿರಸ್ಸಿನಿಂದ ಚತುರ್ಮುಖನನ್ನು ಸೃಷ್ಟಿ ಮಾಡ್ತಾನೆ. ಅವನು ಮತ್ತೆ ತೇಜಸ್ಸಿನ ದೇವತೆಯಾಗಿ ಲಕ್ಷ್ಮಿಯಿಂದ ಚತುರ್ಮುಖನ ಸೃಷ್ಟಿ. ದೇವತೆಗಳಿಗೆ ಅನೇಕ ಬಾರಿ ಸೃಷ್ಟಿ ಇದೆ. ಭಗವಂತನ ನಾಭಿಕಮಲದಿಂದ ಒಂದು ಸೃಷ್ಟಿ, ಮತ್ತೆ ಲಕ್ಷ್ಮಿಯ ಶಿರಸ್ಸಿನಿಂದ ಒಂದು ಸೃಷ್ಟಿ. ಹಾಗೆ ಲಕ್ಷ್ಮಿಯಿಂದ ಪ್ರಾಣದೇವರ ಸೃಷ್ಟಿ, ಭಗವಂತನಿಂದ ಪ್ರಾಣದೇವರ ಸೃಷ್ಟಿ, ಚತುರ್ಮುಖನಿಂದ ಪ್ರಾಣದೇವರ ಸೃಷ್ಟಿ. ಈಗ ಲಕ್ಷ್ಮಿಯಿಂದ ಅಪ್ಪ ಅಭಿಮಾನಿ ದೇವತೆ ಆಗಿರತಕ್ಕಂತಹ ಪ್ರಾಣದೇವರು ಲಕ್ಷ್ಮಿಯಿಂದ ಉತ್ಪನ್ನರಾದರು. ಆ ರೂಪಕ್ಕೆ ಮನು ವಿದ್ಯಾ ಮೊದಲನೇ ರೂಪ ಲಕ್ಷ್ಮಿ. ಅಲ್ಲಿಂದ ಪ್ರಾಣದೇವರಿಗೆ ಸೃಷ್ಟಿ ಅಭಿಮುಖ ಮುಖವಾಗಿರತಕ್ಕಂಥ ನೀರಿನ ಅಭಿಮಾನಿ ಆಗಿರತಕ್ಕಂಥ ಪ್ರಾಣದೇವರ ರೂಪಕ್ಕೆ ಮನು ಅಂತ ಹೆಸರು. ಆದ್ದರಿಂದಲೇ ಉಪನಿಷತ್ ವೇದನ ನಂತರ ಬರುತ್ತೆ, ಯದ್ವೈ ಮನುರವದಂತ ಭೇಷಜಂ. ಮನು ಏನು ಹೇಳಿದರೋ ಅದರಲ್ಲಿ ಸಂಸಾರ ಭೇಷಜ. ಅಂದರೆ ಪ್ರಾಣದೇವರು ಏನು ಹೇಳಿದರೋ ಅದು ದಿವ್ಯೌಷಧ, ಅದು ಅಮೃತವಾಕ್ಯ, ಅದನ್ನು ಪಾಲಿಸಿ. ಪ್ರಾಣದೇವರು ಲೋಕಗುರುಗಳು ಜಗತ್ತು. ಯದ್ವೈ ಮನೋರವದಂತ ಮನು ಏನು ಹೇಳಿದ ಅದು ಜಗತ್ತಿಗೆಲ್ಲ ಔಷಧಪ್ರಾಯ, ಸಂಸಾರ ಭೇಷಜ. ಅವರೋಗಕ್ಕೆ ವೈದ್ಯರು ಪ್ರಾಣದೇವರು, ಅವರ ಮಾತೆ ಔಷಧ. ಯದ್ವೈ ಮನೋರವದಂತ ಭೇಷಜಲ್ಲಿ ಮನುಷ್ಯ ಪ್ರಯೋಗ ಮಾಡಿದ್ದಾರೆ. ಆ ಮನು ಅನ್ನೋದು ಸೃಷ್ಟಿಯ ಆರಂಭದಲ್ಲಿ ಲಕ್ಷ್ಮಿಯಿಂದ ಉತ್ಪನ್ನವಾದ ಪ್ರಾಣದೇವರ ಒಂದು ರೂಪ ಮನನಾಮ. ಎಲ್ಲರೂ ಏನಾದ್ರು ಬಂದಿದ್ದಾರೆ ಗೊತ್ತಾ, ಯದ್ವೈ ಮನೋರವದಂತ ಅನ್ನೋದಕ್ಕೆ ಎಷ್ಟು ವಿಚಿತ್ರ ನೋಡಿ. ಮನುಸ್ಮೃತಿಯನ್ನು ಬರೆದಿರತಕ್ಕಂಥ ಮನು ಏನು ಹೇಳಿದ್ರೋ ಅದೇ ಅಮೃತಪ್ರಾಯ ಅಂತ ವೇದದಲ್ಲಿ ಹೇಳಿದೆ ಅಂತ ಹೇಳುತ್ತಾರೆ. ಅಂದ್ರೆ ವೇದದಲ್ಲಿ ಮನುಸ್ಮೃತಿಯ ಉಲ್ಲೇಖ ಯಾಕೆ? ಮನುಸ್ಮೃತಿ ಬದಲಾಗುವಚೀನ ಗ್ರಂಥ ಅಲ್ಲ, ಬರಬಾರದು ಅಂತ ಯಾವುದು ಬರಬಾರ ವೇದ ಬೇರೆ. ಆದ್ರೆ ಎಷ್ಟು ಅಸ್ವರಸ ನೋಡಿ, ಮನು ಹೇಳಿದ್ದ ಅಮೃತ ಕಡೆ ಮನು ಹೇಳಿದ್ದ ಅಮೃತ ಉಳಿದ ಅಮೃತ ಅಲ್ವಾ ಅಂತ ಸಂಶಯ ಬಂತು. ಯಾಕೆಂದ್ರೆ ರಾಮಾನುಜಾಚಾರ್ಯ ಯದ್ವೈ ಮನುರವದಂತ ದ್ವೇಷಜಂಬಿತಿ ಶ್ರುತಿ ಪರಿಗೃಹೀತ ಬನ್ವಾದಿ ಸ್ಮೃತಿ ನಾಂತ ಕಷ್ಯ ಬರೀತಾರೆ ರಾಮಾನುಜಾಚಾರ್ಯ. ಮನುಸ್ಮೃತಿ ಮನು ಅಂದ್ರೆ ಮನು ಮುಂತಾದವರ ಸ್ಮೃತಿ ಎಟ್ಸೆಟ್ರಾ ಎಟ್ಸೆಟ್ರಾ ಸೇರಿಸ್ಕೊಳ್ಳಿ. ಯದ್ವೈ ಮನು ಮನು ಮತ್ತು ಮುಂತಾದವರು ಏನ್ ಹೇಳಿದ್ರು ಅದೆಲ್ಲೋ ಅಮೃತ. ಮುಂತ ಎಲ್ಲಿದ್ದಾರೆ ರಾಮಾನುಜಾಚಾರ್ಯ ತನಕ ಯಾರ್ಯಾರು ಏನ್ ಹೇಳೋ ಅದೆಲ್ಲೋ ಅಮೃತ ತಿಳ್ಕೋಬೇಕು ಅಂತ ಅವರ ಅರ್ಥ. ಆದ್ರೆ ಮನು ಅಂದ್ರೆ ಮನುಸ್ಮೃತಿಕಾರ ಅಲ್ಲ. ಮನು ಅನ್ನೋದಕ್ಕೆ ಅರ್ಥ ಮನು ಅವಬೋಧನೆ ಅಂತ, ಜ್ಞಾನಿ ಅಂತ. ಜನರಲ್ಲ ಆದ್ರೆ ಜ್ಞಾನಿಗಳು ಏನ್ ಹೇಳಿದ್ರು ಅದೋ ಮನು. ಇದು ಜನರಲ್ ಜ್ಞಾನಿ ಶ್ರೇಷ್ಠ ಯಾರು ಹೇಳಿ ಜೀವನದಲ್ಲಿ ಪ್ರಾಣದೇವರು. ಅದರಿಂದ ಮುಖ್ಯವಾಗಿ ಬರೋದು ಸರ್, ಇದು ಸರಳವಾದ ಅರ್ಥ, ಏನು ಗೊಂದಲ ಇಲ್ಲ. ಮನು ಅನ್ನೋದಕ್ಕೆ ಜ್ಞಾನಿ ಅಂತ ಸಂಸ್ಕೃತದಲ್ಲಿ. ಮನನಾನ್ ಮನು ಮನನಶೀಲ ಜ್ಞಾನಿಗಳು ಮನು ಅವಬೋಧನೆ. ಮನುತೇ ಇದು ಮನು ತಿಳಿದವರು ಏನು ಹೇಳಿದರೋ ಅದು ಔಷಧವಪ್ಪ ಬಹಳ ಸರ. ತಿಳಿದವರು ಹೇಳಿದ್ದನ್ನ ಅನುಷ್ಠಾನ ಮಾಡು, ಜ್ಞಾನಿಗಳು ಹೇಳಿದಂತೆ ನಾನು ಅವರ ಮಾತು ಅಮೃತ. ಜ್ಞಾನಿಗಳಲ್ಲಿ ಮೊದಲನೇ ಜ್ಞಾನಿ, ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಜ್ಞಾನಿ ಯಾರು? ಪ್ರಾಣದೇವರು. ಆದ್ದರಿಂದ ಅವರ ಮನುನಾಮಕ ರೂಪವೇ ಇದೆ ಪ್ರಾಣದೇವರಿಗೂ ಸೃಷ್ಟಿ ಆರಂಭದಲ್ಲಿ. ಆ ಸೃಷ್ಟಿಗೆ ಮೂಲ ಕಾರಣನಾಗಿರ್ತಕ್ಕಂಥ ಪ್ರಾಣದೇವರು ಏನು ಹೇಳಿದರೋ ಅದು ನಿನಗೆ ಔಷಧ ಅನ್ನೋದು ಆಗುತ್ತೆ. ಹೀಗೆ ನೋಡಿ, ಪ್ರಾಣದೇವರಿಗೆ ಈಗ ಒಂದು ಭಗವಂತನಿಂದ ಸಾಕ್ಷಾತ್ ಸೃಷ್ಟಿ, ಚತುರ್ಮುಖನನ್ನು ಸೃಷ್ಟಿ ಮಾಡಿದ ಮೇಲೆ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ. ಎರಡನೇದೀಗ ತೇಜಸ್ಸು ಅಂದ್ರೆ ಲಕ್ಷ್ಮಿ, ಅಪ್ಪು ಅಂದ್ರೆ ಪ್ರಾಣದೇವರನ್ನು ತಿಟ್ಕೊಂಡ್ರೆ ಲಕ್ಷ್ಮಿಯಿಂದ ಪ್ರಾಣದೇವರ ಸೃಷ್ಟಿ. ತೇಜಸ್ಸು ಅಂದ್ರೆ ಚತುರ್ಮುಖ ಬ್ರಹ್ಮ, ಅಪ್ಪು ಅಂದ್ರೆ ಪ್ರಾಣದೇವರು ದೊಡ್ಡ ಚತುರ್ಮುಖನಿಂದ ಪ್ರಾಣದೇವರ ಸೃಷ್ಟಿ. ತೇಜಸ್ಸಿನಿಂದ ಅಪ್ಪಿನ ಸೃಷ್ಟಿ ಅಂದ್ರೆ ಮೂರು ಬಗೆಯ ಸೃಷ್ಟಿಯ ಸೃಷ್ಟಿ ಆರಂಭದಲ್ಲಿ ಪ್ರಾಣದೇವರ ಒಂದು ರೂಪದ ಆವಿರ್ಭಾವ ಭಗವಂತನಿಂದ ಆಯಿತು. ಅದು ಸೂಕ್ಷ್ಮ ರೂಪದಿಂದ, ಸೂಕ್ಷ್ಮದಿಂದ ಸ್ಥೂಲಕ್ಕೆ ಬರಬೇಕಾದ್ರೆ ಅವರು ಮತ್ತೆ ಮತ್ತೆ ಬೇರೆ ಬೇರೆ ರೂಪದಿಂದ ಹುಟ್ಟಾ ಬರಬೇಕು. ಮೂರ್ನಾಲ್ಕು ಸಾರಿ ಹುಟ್ಟಿದಾಗ ಮತ್ತೆ ಸ್ಥೂಲ ರೂಪದಲ್ಲಿ ಆ ಅತ್ಯಂತ ಸೂಕ್ಷ್ಮ ರೂಪದಿಂದ ಮತ್ತೆ ಲಕ್ಷ್ಮಿಯಿಂದ ಮತ್ತೊಂದು ರೀತಿಯ ಆವಿರ್ಭಾವ, ಸ್ವಲ್ಪ ಸ್ಥೂಲ ಆಯಿತು, ಮತ್ತೆ ಸೋದರದವರು ಅಣ್ಣ ತಮ್ಮಂದಿರು ಭಗವಂತನಿಂದ ಇಬ್ಬರು ಬಿಟ್ಟಿರೋರು ಅಣ್ಣ ತಮ್ಮಂದಿರು ಒಂದು ರೂಪ ವಿಶೇಷಕ್ಕೆ ಅಪ್ಪ. ಇಲ್ಲಿ ಹಾಗೆ ಲಕ್ಷ್ಮಿ ಭಗವಂತನ ನಿತ್ಯ ಸಂಗಾತಿಯಾದ ಭಕ್ತಿ ಅಂಥ ಲಕ್ಷ್ಮಿ ಒಂದು ರೂಪ ವಿಶೇಷದಲ್ಲಿ ಭಗವಂತನೇ ಮಗಳು. ವಿದ್ಯಾ ಅನ್ನುವ ರೂಪವನ್ನ ಭಗವಂತ ಲಕ್ಷ್ಮಿಯಿಂದ ಆವಿರ್ಭಾವಗೊಳಿಸಿದೆ. ತಂದೆ ಮಕ್ಕಳ ಸಂಬಂಧ ಇದು ವಿಚಿತ್ರ. ಏಕೆಂದ್ರೆ ಲೋಕದಲ್ಲಿ ಕಲ್ಪನೆ ಮಾಡಲಿಕ್ಕೆ ತಂದೆ ಮಕ್ಕಳು ಗಂಡ ಹೆಂಡತಿ ಇದ್ರೆ ಒಂದೇ ಕಡೆ ಇರುವಂತಹ ಧರ್ಮಗಳಲ್ಲ ಅಲ್ಲಿ. ಹೌದು, ಅಲ್ಲಿನ ನಂತರ ಚತುರ್ಮುಖ ಸರಸ್ವತಿಯನ್ನು ಸೃಷ್ಟಿ ಮಾಡಿದ. ಸರಸ್ವತಿ ಮತ್ತು ಚತುರ್ಮುಖ ಸೃಷ್ಟಿಯ ನೆಲೆಯಲ್ಲಿ, ಆರಂಭದ ಸೃಷ್ಟಿಯ ನೆಲೆಯಲ್ಲಿ ನೋಡಿದರೆ ಅವರು ತಂದೆ ಮಕ್ಕಳು, ಸರಸ್ವತಿ ಚತುರ್ಮುಖನ ಮಗಳು. ಆದರೆ ಅನಾದಿ ನಿರ್ಮ ಅವರ ದಂಪತಿಗಳು. ಅಂದರೆ ಈ ಆ ಗಂಡಂದಿನ ಪ್ರಾರಂಭ ತಮಗೆ ಬೇಕಾದ ಹೆಂಡ ಜನವರೇ ಸೃಷ್ಟಿ ಮಾಡಿ ಅನ್ನದ ಮನೆ ಮಾಡಿಕೊಂಡು ಇಲ್ಲಿ ಆಗಲ್ಲ. ಯಾರು ಸೃಷ್ಟಿ ಮಾಡಿದರೆ ಮನೆ ಮಾಡಿಕೊಂಡು ನಮ್ಮ ಮಧ್ಯೆ ಅಷ್ಟೇ ವ್ಯತ್ಯಾಸ. ಅವರಿಗೆ ಸೃಷ್ಟಿ ಯಾರು ಮಾಡಬೇಕು? ಇದ್ಯಾರೋ ತಮ್ಮ ಪತ್ನಿಯನ್ನು ತಾವೇ ಸೃಷ್ಟಿ ಮಾಡಿ ತಾವೇ ಪದೇ ಮಾಡಿಕೊಳ್ತಾರೆ ದೇವತೆಗಳು. ಇಲ್ಲಿ ಆಗಲ್ಲ, ಇಲ್ಲಿ ಯಾರೋ ಒಬ್ಬ ಕೆಲಸ ಇಲ್ಲದೆ ತಮ್ಮ ಸೃಷ್ಟಿ ಮಾಡಿರ್ತಾರೆ, ಅದು ನೀವು ಕೆಲಸ ಇಲ್ಲದೆ ತಮ್ಮ ಮದುವೆ ಮಾಡಿಕೊಡುತ್ತಾರೆ. ಇದು ಲೋಕದ ಗತಿ. ಹೀಗೆ ಪ್ರಾಣದೇವರಿಗೆ ಚತುರ್ಮುಖನಿಗೆ ಎರಡು ಸೃಷ್ಟಿ, ಭಗವಂತನಿಂದ ಮತ್ತು ಲಕ್ಷ್ಮಿಯಿಂದ. ಭಗವಂತನ ನಾಭಿಯಿಂದ ಲಕ್ಷ್ಮಿಯ ಶಿರಸ್ಸಿನಿ. ಅದನ್ನು ಅಹಂ ಸುವೇ ಪಿತರಂ ಅಸ್ಯ ಮೂರ್ಧನ್ ಅನ್ನುವುದಕ್ಕೆ, ಅಸ್ಯ ಮೂರ್ಧನ್ ಅಂದ್ರೆ ಈ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ, ಈ ಜಗತ್ತು ಸೃಷ್ಟಿಯಾಗುವ ಮೊದಲು ನಾನು ಅವನನ್ನು ಸೃಷ್ಟಿ ಮಾಡಿದೆ ಅಂತ ಅಹಂ ಸುವೇ ಪಿತರಂ ಅಸ್ಯ ಮೂರ್ಧನ್ ಅನ್ನುವಂತಹ ಮಂತ್ರಕ್ಕೆ ಅಂಬರಿಣಿ ಸುತ್ತ ಅದರಲ್ಲಿ ಆ ಮಂತ್ರಕ್ಕೆ ಅರ್ಥ ಬರೆದಿದ್ದಾರೆ. ಜೈ ತೀರ್ಥರು ಪದ್ಮನಾಭ ತೀರ್ಥರು, ಜೈ ತೀರ್ಥ ಬರುವವರು ಆಚಾರ್ಯ ಪಕ್ಷಾಶೇಷ ಪದ್ಮನಾಭ ತೀರ್ಥರು ಹೇಳ್ತಾರೆ, ಮೂರ್ಧನ್ ಅಂದ್ರೆ ಬ್ರಹ್ಮನಾಡಿಯಿಂದ ಸೃಷ್ಟಿ ಮಾಡಿದ್ದು ಅಂತ ಅರ್ಥ. ಶಿರಸ್ಸಿನಿಂದ ಚತುರ್ಮುಖ ಬ್ರಹ್ಮನ ಸೃಷ್ಟಿ. ಹಾಗಾಗಿ ಅದು ಪರಮ ಆಚಾರ್ಯದ ಸಾಕ್ಷಾತ್ ಪಾಠ ಕೇಳಿದವರು ಬರೆದ ಅರ್ಥ, ಅದು ಅದು ಪರಮ ಪ್ರಾಮಾಣಿಕ ಅರ್ಥ. ಇದೊಂದು ಅರ್ಥ ಅಂತಾನೆ ಇವರು ಬರೆದಿದ್ದಾರೆ. ತಲೆಯಿಂದ ಎಲ್ಲಿ ಬೇಕಾದ ಸೃಷ್ಟಿ ಆಗಿದೆ ಮೊಟ್ಟ ಮೊದಲು ಮೂರ್ಧನ್ ಅನ್ನೋದಕ್ಕೆ ತಲೆಯಿಂದ ಅಂತ ಅರ್ಥಲ್ಲ. ಸೃಷ್ಟಿಯ ತಲೆ ಅಂದ್ರೆ ಪ್ರಾರಂಭ, ಜಗತ್ತಿನ ಸೃಷ್ಟಿಯ ಪ್ರಾರಂಭದಲ್ಲಿ ನಾನು ಭಗವಂತ ಚತುರ್ಮುಖರನ್ನು ಸೃಷ್ಟಿ ಮಾಡಿದೆ ಅಂತ. ಅದು ಜನರಲ್ ಮೀನಿಂಗಾಗಿ ಎಲ್ಲಿ ಸೃಷ್ಟಿ ಮಾಡಿದ್ರು ಯಾವ ಅಂಗದಿಂದ ಅನ್ನೋದಕ್ಕೆ ಉತ್ತರ ಪದ್ಮಾವತಿ ಶಿರಸ್ಸಿದೆ. ಚತುರ್ಮುಖ ಬ್ರಹ್ಮ ಭಗವಂತನ ನಾಭಿಯಿಂದ ಹುಟ್ಟಿದ ಲಕ್ಷ್ಮಿಯ ಶಿರಸ್ಸಿದೆ. ಪ್ರಾಣದೇವರಿಗೆ ಮೂರು ಜನ್ಮ, ಬ್ರಹ್ಮರಿಗೆ ಎರಡೇ ಆಯಿತು, ಭಗವಂತನಿಂದ ಲಕ್ಷ್ಮಿಯಿಂದ ಮತ್ತು ಚತುರ್ಮುಖ ಬ್ರಹ್ಮದಿಂದ. ಅವಭಿಮಾನಿಯಾಗಿರತಕ್ಕಂತಹ ಪ್ರಾಣದೇವರ ಸೃಷ್ಟಿಯಾಯಿತು. ತೇಜಸ್ಸಿನ ಮಾಲಿನಿಯಾಗಿರ್ತಕ್ಕ ಲಕ್ಷ್ಮಿ ಅವರ ಹೆಸರು ವಿದ್ಯಾ. ಅಭಿಮಾನಿಯಾಗಿರ್ತಕ್ಕಂತಹ ಪ್ರಾಣದೇವರು ಅವರ ಹೆಸರು ಮನು. ವಿದ್ಯೆ ವಿದ್ಯೆಯಿಂದ ಮನನ ಆಗುವಂತ ಮೊದಲು ವಿದ್ಯಾದೇವತೆ ಬಂತು, ಅಲ್ಲಿಂದ ಮನನದೇವತೆ ಬಂತು. ಮನನದಿಂದ ಮುಂದೆ ಮಣ್ಣು, ಮಣ್ಣು ಅನ್ನದ ಸೃಷ್ಟಿಯಾಯಿತು. ಅಂದ್ರೆ ಮಣ್ಣು ಪೃಥ್ವಿ, ಅದರ ದೇವತೆ ಯಾರು? ಪ್ರಾಣದೇವರಿಂದ ಶಿವನ ಸೃಷ್ಟಿಯಾಯಿತು. ಶಿವನಿಗೆ ಅಡುಗೆ ಬ್ರಹ್ಮಚತುರ್ಮುಖರಿಂದ ಸೃಷ್ಟಿ, ಭಗವಂತನಿಂದ ಸೃಷ್ಟಿ, ಚತುರ್ಮುಖರಿಂದ ಸೃಷ್ಟಿ, ಪ್ರಾಣದೇವರಿಂದ ಸೃಷ್ಟಿ. ಹೀಗೆ ಶಿವನಿಗೂ ಮೂರು ಸೃಷ್ಟಿ, ಭಗವಂತನಿಂದ ಒಂದು ಸೃಷ್ಟಿ ಇದೆ, ಚತುರ್ಮುಖ ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮನ ಲಲಾಟದಿಂದ ಸೃಷ್ಟಿ, ಪ್ರಾಣದೇವರಿಂದ. ಪ್ರಾಣದೇವರು ಪ್ರಾಣ ಭಾರತೀಯರ ದಾಂಪತ್ಯದ ಫಲವಾಗಿ ಗರುಡಶೇಷ ರುದ್ರ ಮತ್ತು ಇಂದ್ರನಾಥಿಯರ ಮಕ್ಕಳು ಹುಟ್ಟಿರುವಂತಹ ಪುರಾಣದಲ್ಲಿ ಬಾಧಿ. ಹಾಗಾಗಿ ಪ್ರಾಣದೇವರಿಂದ ಒಮ್ಮೆ ಜನ, ಚತುರ್ಮುಖರಿಂದ ಒಮ್ಮೆ ಜನನ. ಎಸ್ ಪ್ರಸಾದಿಯೋ ಬ್ರಹ್ಮಾನುದ್ರಶ್ಚ ಕ್ರೋಧ ಸಂಭವ, ಭಗವಂತನಿಂದ ಭಗವಂತ ಪ್ರಸನ್ನನಾಗಿ ಸೃಷ್ಟಿ ಮಾಡಿದಂತ ಒಂದು ಮಗು ಹುಟ್ಟಿದ್ದು ಅದೇ ಚತುರ್ಮುಖ ಬ್ರಹ್ಮ ಶಟ್ಟವನ್ನು ಸೃಷ್ಟಿ ಮಾಡಿದ ಶಿವ ಆದ. ಅಂದ್ರೆ ಸಿಟ್ಟಿನ ಕ್ರೋಧ ಮೂರ್ತಿಯಾದ ಒಂದು ಮಗುವನ್ನು ಸೃಷ್ಟಿ ಮಾಡಿದ್ರೆ ಅಷ್ಟೇ ಅಂತ ಭಗವಂತನ ಸಿಟ್ಟು ಬರೋದು ಅಂದ್ರೆ ಅಷ್ಟೇ. ಸಿಟ್ಟಿನಿಂದ ಒಂದು ಮಗುವನ್ನು ಸೃಷ್ಟಿ ಮಾಡಿದಂತೆ ಅದೇ ಕ್ರೋಧ ಮೂರ್ತಿ, ಅದು ಶಿವ ಆದ. ಸರಿ, ಅನ್ನದ ಅಭಿಮಾನಿ ಅವನಿಗೆ ಹೆಸರು ಹರ ಅಂತೆ. ಯಾಕೆಂದರೆ ಅನ್ನ ತಿನ್ನೋದಂದೇ ಸಾಯೋದು, ಬದುಕೋದ್ರೆ ಸಾಯೋದು. ಒಂದು ದಿವಸ ಅನ್ನ ತಿಂದದ್ದು ಕರಗದೆ, ಆದ್ರಿಂದ ಅನ್ನವೇ ಸಾವಿಗೆ ಕಾರಣ. ಅನ್ನದ ಅಭಿಮಾನ ದೇವತೆಗೆ ಹೆಸರು ಹರ ಅಂತ ಸಂಹಾರ ಮಾಡುವ ಅನ್ನದ ದೇವತೆ ಹರ. ಮನು ವಿದ್ಯೆ, ವಿದ್ಯೆಯಿಂದ ಮನನ, ಮನದಿಂದ ಸಂಹಾರ, ಯಾವ ವಿದ್ಯೆ ಸಂಹಾರ. ಇದು ಪ್ರೋಸೆಸ್ ಒಳಗಿದೆ. ಹೊರಗಡೆಯಿಂದ ಜೀವಜಾತದ ಸಂಹಾರ. ಸೃಷ್ಟಿಯ ಮೂಲ ಶಕ್ತಿಯೇ ಸಂಹಾರದ ಮೂಲ ಶಕ್ತಿಯಾಗಿರುತ್ತೆ. ಶಿವನೇ ಮೊದಲು ಸೃಷ್ಟಿಯಾದ ಪೃಥ್ವಿ ತೇಜಸ್ಸುಗಳ ಮಟ್ಟಿಗೆ ಬರೆಯ ಮಾತ್ರವಾಗಬೇಕು. ಈ ಮಣ್ಣಿನ ದೇಹ ಬಿದ್ದು ಹೋಗ್ಬೇಕಾದ್ರೆ ಶಿವನೇ ನಾಶ ಮಾಡಬೇಕು. ಅವನು ನೀರು ಹೋದರೆ ಒಳಗುತ್ತೆ ಅಷ್ಟೇ, ಮಣ್ಣು ಮತ್ತೆ ಮಣ್ಣು ಬಿದ್ದು ಹೋಗಬೇಕು ಅಂದ್ರೆ ಶಿವ. ಹೀಗೆ ಸೃಷ್ಟಿಯ ಆರಂಭದಲ್ಲಿ ತೇಜಸ್ಸು, ಅಪ್ಪು ಮತ್ತು ಅನ್ನ, ಅರ್ಥಾತ್ ತೇಜಸ್ಸಿನ ದೇವತೆಯಾದ ಲಕ್ಷ್ಮಿ ಮತ್ತು ಚತುರ್ಮುಖ, ಅಪ್ಪಿನ ದೇವತೆಯಾದಂತಹ ಪ್ರಾಣ, ಅನ್ನದ ದೇವತೆ ಅವರಿಗೆ ಅನ್ನ ಹೊಡೆಯುತ್ತೆ. ತೇಜಸ್ಸು ಇದನ್ನ ಅರ್ಥ ಮಾಡಬೇಕು. ಲಕ್ಷ್ಮಿಗೆ ತೇಜಸ್ಸು ತ್ಯಾಗಿಸುವುದು, ಚತುರ್ಮುಖ ಬ್ರಹ್ಮನಿಗೆ ತೇಜಸ್ಸು ತ್ಯಾಗಿಸುವುದು, ಪ್ರಾಣದೇವರಿಗೆ ಅಪ್ಪು ಅಂತ ಆಪಹ ಅಂತ ಯಾಕಿಸುವುದು, ಶಿವನಿಗೆ ಅನ್ನ ಅಂತ ಯಾಕಿಸುವುದು. ಅದರ ಅಭಿಮಾನಿ ಯಾವುದು? ಅನ್ನದ ಅಭಿಮಾನಿ ಆದ್ರಿಂದ ಅನ್ನ, ಕಪ್ಪಿನ ಅಭಿಮಾನಿ ಆದ್ರಿಂದ ಅಪ್ಪು, ನೀರಿನ ಅಭಿಮಾನಿ ಆದ್ರಿಂದ ತೇಜಸ್ಸಿನ ಅಭಿಮಾನಿ ಆದ್ರಿಂದ ತೇಜಸ್ಸು. ಆ ಶಬ್ದ ಅವರಲ್ಲಿ ಅಭಿಮಾನ ದೇವತೆಗಳಲ್ಲಿ ಮುಖ್ಯವಾಗಿದೆ. ಆ ಶಬ್ದ ತೇಜ ಅನ್ನುವುದನ್ನ ಎರಡು ವಿಧವಾಗಿ ಪದಚ್ಛೇದ ಮಾಡುತ್ತಾರೆ. ತೇ ಪ್ಲಸ್ ಜ ಅಥವಾ ತೇ ಪ್ಲಸ್ ಅಜ, ಎರಡು ವಿಧ. ತೇ ಅನ್ನುವುದು ಒಂದು ಅಬ್ರಿವಿಯೇಷನ್. ಯಾವುದರ ಅಬ್ರಿವಿಯೇಷನ್? ತತನಾದ ಭಗವಂತನಲ್ಲಿ ಅಂತಕ್ಕಂತೆ ಹಿಂದೆ ಸತ್ಯ ಅನ್ನೋದು ತೀತ ಅಂದ್ರೆ ಸತಿ ವ್ಯಾಪ್ತಿ, ತೇ ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾದ ಭಗವಂತನಲ್ಲಿ, ಅಥವಾ ತೇ ಇಸ್ ಆನ್ ಅಬ್ರಿವಿಯೇಷನ್ ಆಫ್ ತಸ್ಮಿನ್ ಅಥದು ತನ್ನ ಸತ್. ಆ ಸತ್ ತೇ ಅಂದ್ರೆ ಅದರಲ್ಲಿ ತಸ್ಮಿನ್ ಅಂತ ರೂಪ, ಅದನ್ನೇ ನೀವು ತೇ ಎಂದು ಪ್ರಯೋಗ ಮಾಡಿ. ಅಬ್ರಿವಿ ತಸ್ಮಿನ್ ಅನ್ನುವುದರ ಒಂದು ಅಬ್ರಿವಿಯೇಷನ್ ತಾ ಮತ್ತು ಈ ಒಟ್ಟಿಗೆ ಸೇರಿಸಿ ತೇ ಎಂದು. ತೇ ಅಂದ್ರೆ ಆ ಭಗವಂತನಲ್ಲಿ, ಅವನಲ್ಲಿ ಯಾವುದವನು, ಇದನ್ನ ಯಾರು ಸೃಷ್ಟಿ ಮಾಡಿದನೋ, ಯಾರು ಸತ್ತು ಸೃಷ್ಟಿ ಆರಂಭದಲ್ಲಿ ಯಾರು ಒಪ್ಪನೇ ಸತ್ವೇವ ಖಲು ಇದ ಸೌಮ್ಯದ ಮಗ್ರ ಆಸೀತ್ ಏಕಮೇವ ದ್ವಿತೀಯ, ಅದು ಯಾವುದು ಇತ್ತೋ ಸರ್ವೋತ್ತಮವಾಗಿ ಸತ್ತು ಅದೇ ತೇ. ತೇ ಅಂದ್ರೆ ಅದರಲ್ಲಿ ತಮಾಷೆ ಅಂದ್ರೆ ಸಹ ತೌ ತೇ ಅಂದ್ರೆ ಸಪ್ತಮಿ ತಸ್ಮಿನ್, ಅದನ್ನೇ ತಹ ತೌ ಮಾಡಿದ್ರೆ ತೇ ಆಗುತ್ತೆ. ಸಪ್ತಮಿ ಸಹ ಅನ್ನೋದು ತಹ ಸಚ್ಛಬ್ದ ಅಲ್ವಾ, ಅದನ್ನು ತೇ ಅಂತ ರಾಮ ಶಬ್ದದ ಸಂದ ರಾಮೇ ಆದ ಹಾಗೆ ತ ಶಬ್ದದ ಸಪ್ತಮಿ ತೇ ತೇ ಅಂತ ಮನೆ ಕೊಟ್ಟೆ ಅಂದ್ರೆ ಅದರಲ್ಲಿ ತಸ್ಮಿನ್ ತಸ್ಮಿನ್ ಅನ್ನೋದರ ಒಂದು ಸಾಂಕೇತಿಕವಾದ ಅಭಿವೇಶನ. ತೇ ಅಂದ್ರೆ ಆ ಅವನಲ್ಲಿ ಇರುವವಳು, ನಿಜವಾಗಿ ಸದಾ ಅವನಲ್ಲಿ ಸ್ಥಿರಾದವಳು. ಆದ್ದರಿಂದ ಅವಳು ಅಜ ಪ್ಲಸ್ ಅಜ ಭಗವಂತನಲ್ಲಿ ಸದಾ ಇರುವವಳು. ಅದರಿಂದ ಸೃಷ್ಟಿ ಆರಂಭದಲ್ಲಿ ಹುಟ್ಟಿದವಳಲ್ಲ, ಇದನ್ನು ಹುಟ್ಟದವಳು ಅಂಥವರು. ತೇ ಅಂದ್ರೆ ಮತ್ತೆ ಪುನಃ ಅಸ್ಮಾತ್ ಪಂಚಮಿ ಅರ್ಥದಲ್ಲಿ ಅವನಿಂದ ವಿದ್ಯಾನಾಮ ರೂಪದಿಂದ ಜ ಹುಟ್ಟಿದವಳು. ವಸ್ತುತಃ ಭಗವಂತನಲ್ಲಿ ಸದಾ ಇರುವವಳು, ಅದರಿಂದ ಹುಟ್ಟದವಳು ತೇ ಪ್ಲಸ್ ಅಜ. ಆದರೆ ಅದ್ರ ಅಜಾಮೇಗಾಂ ಲೋಹಿತ ಶುಕ್ಲ ಕೃಷ್ಣಾಂ ಪತ್ನಿ ಪ್ರಜಾ ಸೃಜಮಾನಾಂ ಸ್ವರೂಪಾ, ಅವಳು ಅಜ ಹುಟ್ಟದವಳು. ಯಾಕೆಂದ್ರೆ ತೇ ಸದಾ ಸರ್ವಗತನಾದ ಭಗವಂತನಲ್ಲಿ ನೆಲೆಸಿರುವವಳು, ಅದರಿಂದ ಅಜ ಹುಟ್ಟಿಲ್ಲದವಳು, ಅದರಿಂದ ಅವಳು ತೇಜಸ್. ಆದರೆ ತೇ ಅವನಿಂದ ಈಗ ಇನ್ ಹಿಮ್ ಅಂತ ಮನದಾರ್ಥ, ಈಗ ಫ್ರಮ್ ಹಿಮ್ ತೇ ಫ್ರಮ್ ದಟ್ ಏನಾಯ್ತು, ಅವನಿಂದ ಜ ಹುಟ್ಟಿದವಳು. ಯಾವುದು? ವಿದ್ಯಾನಾಮಕವಾದ ವಿಶಿಷ್ಟ ರೂಪದಿಂದ ತೇಜೋಭಿಮಾನಿಯಾಗಿ ಆವಿರ್ಭಾವಗೊಂಡವಳು ಸೃಷ್ಟಿ ಆರಂಭದಲ್ಲಿ, ಅದರಿಂದ ಅವಳು ತೇಜಸ್ಸು. ಚತುರ್ಮುಖ ಬ್ರಹ್ಮನಿಗಾಗುವಾಗ ಅದು ಹಾಗೆ ಎರಡು ವಿಧವಾಗಿ ಆಗ್ಬೇಕಾಗಿ, ಯಾಕೆಂದ್ರೆ ತೇ ಅವನಿಂದ ಹುಟ್ಟಿದವನು. ಹೇಗೆ? ಅಜಹ ಅಜ ಅಂತ ಹೆಸರು ಅವರಿಗೆ, ಚತುರ್ಮುಖರ ಹೆಸರೇ ಅಜ ಅಂತ ರೋಷ ನೋಡಿದ್ರೆ ಅಜ ಅಂತ ಚತುರ್ಮುಖ ಅಜ ಅಜನಾಮಕನಾಗಿ ಜಾತನಾಮ ಹೇ ಭಗವಂತನಿಂದ ಅಜಹ ಅಜನಾಮಕನಾಗಿ ಜಹ ಜಾತನಾದ ತೇಜಸ್. ಹೀಗೆ ತೇಜಸ್ ಅನ್ನುವ ಶಬ್ದ ಲಕ್ಷ್ಮಿಯನ್ನು ಹೇಳುತ್ತೆ, ತೇಜಸ್ ಅನ್ನುವ ಶಬ್ದ ಚತುರ್ಮುಖ ಬ್ರಹ್ಮವನ್ನು ಹೇಳುತ್ತೆ. ಸರಳವಾಗಿ ತೇ ಅಜ ತೇಜ, ತೇ ಅಂದ್ರೆ ಅವನಲ್ಲಿ ಅವನಲ್ಲೇ ಆಶ್ರಿತಳಾಗಿ ಸ್ವತಃ ಅಜರಾದಂತಹ ಲಕ್ಷ್ಮಿ, ತೇ ಅವನಿಂದ ಜ ವಿದ್ಯಾನಾಮಗಳಾಗಿ ಹುಟ್ಟಿದ್ರು, ಅದರಿಂದ ತೇಜಸ್. ತೇ ಭಗವಂತನಿಂದ ಅಜಹ ಅಜ ಅನ್ನುವ ಹೆಸರಿನಿಂದ ಜ ಹುಟ್ಟಿದ ಚಿತ್ರಮುಖ, ಅದರಿಂದ ಇಬ್ಬರು ತೇಜಸ್ವಿ. ಆಮೇಲೆ ತೇಜಸ್ ಶಬ್ದವಾದ ಪಂಚೋಭಿಮಾನಿನಿಯರಾದಂತಹ ಅಭಿಮಾನಿ ದೇವತೆಗಳಾದಂತಹ ಚತುರ್ಮುಖ ಮತ್ತು ಲಕ್ಷ್ಮಿ ಇವರಿಬ್ಬರ ಸೃಷ್ಟಿಯಾಯಿತು. ಸೃಷ್ಟಿ ಆರಂಭದಲ್ಲಿ ಲಕ್ಷ್ಮಿ ಒಂದು ರೂಪ ತಗೊಂಡ್ಲು, ಚತುರ್ಮುಖ ಒಂದು ರೂಪದಿಂದ ಹುಟ್ಟಿದ. ಆಮೇಲೆ ತೇಜಸ್ಸು ಆದ ಮೇಲೆ ನೀರು, ನೀರಿನ ಅಭಿಮಾನಿ ದೇವತೆ ಹುಟ್ಟಬೇಕು. ಯಾರು ಹುಟ್ಟಿದ್ರು ಅಂದ್ರೆ ಆಪ ಪ್ರಾಣದೇವರು, ಅವರಿಗೆ ಮನೋನಾಮಕನಾದ ಪ್ರಾಣದೇವರಿಗೆ ಆಪ ಅಂತ ಹೆಸರು. ಯಾಕೆ ಆಪ ಅಂದ್ರೆ ನೀರು. ಇನ್ನೊಂದು ವಿಶೇಷ, ಈಗ ತೇಜಸ್ ಏಕವಚನ, ಪೃಥ್ವಿ ಅನ್ನಂ ಏಕವಚನ. ಎಲ್ಲ ಪಂಚಭೂತಗಳು ನೋಡಿ, ಪೃಥ್ವಿಯ ತೇಜೋ ವಾಯು ಆಕಾಶ, ಇವ ಪೃಥ್ವಿಯ ತೇಜೋ ವಾಯು ವಾಯು ಆಕಾಶ ಬಿಟ್ಟು ಪೃಥ್ವಿಯ ಭೂ ತೇಜಸ್ಸು. ಪೃಥ್ವಿ ಏಕವಚನ, ಅನ್ನಂ ಏಕವಚನ, ಆಮೇಲೆ ತೇಜಸ್ ಏಕವಚನ, ಆಪಹ ಬಹುವಚನ. ಎಲ್ಲ ಪಂಚಭೂತಗಳಲ್ಲಿ ಗಾಳಿ ಆಕಾಶ ಬೆಂಕಿ ಮಣ್ಣು ಮತ್ತು ನೀರುಗಳು, ಅದೇನು ಆಪಹ ಅಂದ್ರೆ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ನೀರುಗಳು. ಆಪಹ ಬಹುವಚನದಲ್ಲಿ ಏಕವಚನ ಅಲ್ಲ, ಅದನ್ನು ಪ್ರಾಣದೇವರು ಅನನ್ಯವಾದ ದೇವರು ಆಯ್ತು. ಬಹುವಚನ ಯಾಕೆ ಬಹುವಚನ ಗೊತ್ತುಂಟು, ಬ್ರಹ್ಮದೇವರಿಗೆ ಒಂದೇ ರೂಪ, ಪ್ರಾಣದೇವರು ಪಂಚರೂಪ, ಪ್ರಾಣ ಪ್ರಾಣ ಜ್ಞಾನವಾದ ಸಮಾನ, ಅದನ್ನು ಆಪಹ ಬಹುವಚನ. ಅವರಿಗೆ ಬಹುವಚನ, ಆದ್ರಿಂದ ಅವರಿಂದ ಅಭಿಮನ್ಯವಾದ ಈ ಪದಾರ್ಥಕ್ಕೂ ಬಹುವಚನ. ಮತ್ತೆ ಇನ್ನೊಂದು ವಿಶೇಷ ಕಾರಣ ನೋಡಿ, ಬೆಂಕಿ ಹಲವಾರು ಬೆಂಕಿ ಇಲ್ಲ. ಬೆಂಕಿ ಬೇರೆ ಬೇರೆ, ನಾವು ಕಟ್ಟಿಗೆಯಿಂದ ಕಡ್ಡಿ ಕೀಳಿದಷ್ಟು ಬಾರಿ ಬೆಂಕಿ ಹಣದ ಒಂದೊಂದು ಗಂಟೆಗೆ ಒಂದು ಬೆಂಕಿ, ಅಡಿಗೆ ಕೊಡಲಿ ಒಂದು ಬೆಂಕಿ, ಅಗ್ನಿ ಗುಡ್ಡದ ಒಂದು ಬೆಂಕಿ, ಆದರೆ ಬೆಂಕಿಗಳಂತೂ ಯಾರು ಹೇಳುವುದಿಲ್ಲ. ಯಾಕಂದ್ರೆ ಅದು ಎಲ್ಲವೂ ಒಂದೇ ಅಗ್ನಿಯ ಅಭಿವ್ಯಕ್ತಿ ಅಷ್ಟೇ. ಕೀರಿದಾಗ ಬೆಂಕಿ ವ್ಯಕ್ತವಾಗ, ಗಾಳಿಯಲ್ಲಿ ಆ ಗಾಳಿ ಈ ಗಾಳಿದ್ದು ವಿಭಾಗ ಇಲ್ಲ, ಆಕಾಶದಲ್ಲಿ ವಿಭಾಗ ಇಲ್ಲ, ಮಣ್ಣಿನಲ್ಲಿ ಆ ಮಣ್ಣು ಈ ಮಣ್ಣು ಎಲ್ಲ ಮಣ್ಣು ಅಷ್ಟೇ. ಆ ಮಣ್ಣಿನಲ್ಲಿ ಬೇರೆ ಬೇರೆ ಬೇರ್ಪಡಿಸುವಂತಹ ವಿಭಾಗ ಇಲ್ಲ. ನೀರಿನಲ್ಲಿ ಅದು ವಿಭಾಗ ಇದೆ. ಮಣ್ಣಿಗೆ ಇಡೀ ಮಣ್ಣಿಗೆ ಒಟ್ಟಿಗೆ ಶನಿ ಮತ್ತು ಪೃಥ್ವಿ ದೇವತೆ, ಇಡೀ ಎಲ್ಲ ಬೆಂಕಿಗೆ ಅಖಂಡವಾಗಿ ಅಗ್ನಿ ದೇವತೆ. ನೀರಿಗೆ ಅನುವಾದ ಎಷ್ಟು ಜನ ದೇವತೆಗಳು, ಗಂಗೆಗೆ ಗಂಗೆ, ಯಮುನೆಗೆ ಯಮುನೆ, ಕಾವೇರಿಗೆ ಕಾವೇರಿ, ನೂರಾರು ದೇವತೆಗಳು, ಬೇರೆ ಬೇರೆ ನೀರುಗಳು. ಅದರ ದೇವತೆಗಳಿಗೆ ಅದಕ್ಕೆ ಆ ಮಹಾಗ ಪಂಚನ. ಈ ಪಂಚಪುತ್ರನ ಯಾವುದು ಈ ವೆರೈಟಿ ಇಲ್ಲ. ನೀರು ಬಹುವಿಧ, ಗಂಗಾ ಜಲ ಅದರ ದೇವತೆ ಬೇರೆ, ಒಂದೊಂದು ನದಿ ಒಂದೊಂದು ದೇವತೆ. ಆಮೇಲೆ ಹೀಗೆ ಜಲ ಬಹುವಿಧ, ಅದರಿಂದ ನೀರನ್ನ ನೀರುಗಳು ಅಂತಾರೆ ಸಂಸ್ಕೃತದಲ್ಲಿ, ಬರೀ ನೀರುಗಳು ನೀರುಗಳು. ಅದಕ್ಕೆ ಮುಖ್ಯ ಕಾರಣ ನೀರಿನ ಮೂಲಾಭಿಮಾನಿ ಇದ್ದಾನಲ್ಲ. ನೀರನ್ನು ಸೃಷ್ಟಿ ಮಾಡಿದಾಗ ಪ್ರಪಂಚ ಸೃಷ್ಟಿಯಾಗುತ್ತೆ. ಪ್ರಾಣದೇವರು ಪಂಚರೂಪ, ಅವರು ಆಪಹ ಬಹುವಚನ. ಆಪಹ ಅಂದ್ರೆ ಏನು? ಜಗತ್ತನ್ನು ಆ ಅಂದ್ರೆ ಎಲ್ಲೆಡೆಯೂ ಇದ್ದು, ಆ ಅಂದ್ರೆ ಚೆನ್ನಾಗಿ, ಪಹ ಅಂದ್ರೆ ಪಾಲಿಸಿ. ಇಡೀ ಜಗತ್ತಿನ ರಕ್ಷಣೆ ಎಲ್ಲ ಕಡೆಯೂ ವ್ಯಾಪಿಸಿ ಇಡೀ ಜಗತ್ತನ್ನು ರಕ್ಷಣೆ ಮಾಡತಕ್ಕವರು ಪ್ರಾಣದೇವರು. ಆದ್ರಿಂದ ಅವರಿಗೆ ಆಪಹ ಪಂಚರೂಪಗಳಿಂದ ಎಲ್ಲೆಡೆ ತುಂಬಿ ಎಲ್ಲವನ್ನು ರಕ್ಷಣೆ ಮಾಡುತ್ತೆ. ನಮ್ಮ ದೇಹದೊಳಗೂ ಪಿಂಡಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಪ್ರಾಣಾಪಾನ ಧ್ಯಾನೋದಾನ ಸಮಾನ ರೂಪದಿಂದ ಇಡೀ ಜಗತ್ತನ್ನ ಬ್ರಹ್ಮಾಂಡವನ್ನು ಪಿಂಡಾಂಡವನ್ನು ಧಾರಣೆ ಮಾಡಿ ರಕ್ಷಣೆ ಮಾಡುವುದರಿಂದ ಪ್ರಾಣದೇವರಿಗೆ ಆ ಚೆನ್ನಾಗಿ ಆ ಎಲ್ಲೆಡೆ ಬಹ ರಕ್ಷಿಸುವ ಆಪ್ನುವಂತಿ ಇತಿಹಾಸ ಆ ಪಾಂತಿ ಇತಿಹಾಸ. ನೀರುಗಳಿಗೆ ಯಾಕೆಂದ್ರೆ ಆ ಬಿಯಂತೆ ಇತಿಹಾಸ, ನಾವು ಅವುಗಳನ್ನು ಕುಡಿತೇವೆ. ಪಾ ಅಂದ್ರೆ ಟು ಡ್ರಿಂಕ್, ಪಾ ಟು ಪ್ರೊಟೆಕ್ಟ್, ಪಾ ಟು ಪರ್ಫೆಕ್ಟ್. ಇದೆಲ್ಲ ಸಂಸ್ಕೃತದಲ್ಲಿ ಆ ಮಹಾಂತ ನೀರು ಯಾಕೆ ಅಂದ್ರೆ ಆ ಬಿಯತೆ ನಾವು ಕುಡಿತೀವಿ. ಪಾ ಅಂದ್ರೆ ಕುಡಿಯುವುದು ಪಾನ, ಆ ಪಹ ಅಂದ್ರೆ ನಮ್ಮಿಂದ ಕುಡಿಯಲ್ಪಡುವ ಅವುಗಳು ಯಾವ ನಾವು ಕುಡಿತೇವೋ ಅವು ಆ ಪಹ. ಪ್ರಾಣದೇವರಿಗೆ ಕುಡಿಯೋರು ಕುಡಿಯುವವರಲ್ಲ, ಮತ್ತೆ ಆ ಬಾಂತಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದನ್ನ ಅಷ್ಟೇ ಅಲ್ಲ, ಆಪು ಟು ಪರ್ವೇರ್ ಎಲ್ಲ ಕಡೆ ವ್ಯಾಪಿಸಿ ಎಲ್ಲವನ್ನು ರಕ್ಷಣೆ ಮಾಡುವುದರಿಂದ ಪ್ರಾಣದೇವರು ಐದು ರೂಪಗಳಿರುವುದರಿಂದ ಬಹುವಚನಾಂತವಾದ ಆಪಹ ಶಬ್ದ. ಹೀಗೆ ಬಹುವಚನ ಮಾಡಬೇಕಾದ ಪಂಚಭೂತಗಳಲ್ಲಿ ಯಾವುದನ್ನು ಬಹುವಚನ ಇರುವುದಿಲ್ಲ, ನೀರನ್ನು ಮಾತ್ರ ಹೇಳ್ತಾರೆ. ಯಾಕೆಂದ್ರೆ ನೀರಿನಲ್ಲಿ ಇರುವ ವೆರೈಟಿ ಬೇರೆ ಗುಣಗಳಿಗೆ ಆಯ್ತು. ಆಪಹ ಪ್ರಾಣದೇವರ ಹೆಸರಾಯಿತು, ಚತುರ್ಮುಖನ ಹೆಸರು ತೇಜ ಆಗುತ್ತಾಯ್ತು, ಲಕ್ಷ್ಮಿಯ ಹೆಸರು ತೇಜ ಯಾಕೆ ಅಂತ ಗೊತ್ತಾಯ್ತು. ಪ್ರಾಣದೇವರು ಆಪಹ ಅವರು ಅಪ್ಪಿನ ನೀರಿನ ಅಭಿಮಾನ ದೇವತೆಯಾಗಿ ಸೃಷ್ಟಿಯಾದ ನೀರಿನ ಅಭಿಮಾನ ಈಗ ಲಕ್ಷ್ಮಿಯಿಂದ ಚತುರ್ಮುಖನ ಸೃಷ್ಟಿಯಾಯಿತು. ಒಂದು ಪಕ್ಷದಲ್ಲಿ ಲಕ್ಷ್ಮಿ ಚತುರ್ಮುಖ ಶಿವ, ಹೇಗೆ ಸೃಷ್ಟಿ? ಅದು ಲಕ್ಷ್ಮೀ ಚತುರ್ಮುಖ, ಚತುರ್ಮುಖರಿಂದ ಪ್ರಾಣದೇವರ ಸೃಷ್ಟಿ ಆಯಿತು, ಪ್ರಾಣದೇವರಿಂದ ಶಿವನ ಸೃಷ್ಟಿ ಆಯಿತು. ಅದು ಮಣ್ಣಿನ ದೇವತೆ, ಅನ್ನದ ದೇವತೆ. ಅನ್ನ ಅನ್ನುವ ಶಬ್ದವನ್ನ ಮಣ್ಣು ಅನ್ನುವ ಅರ್ಥದಲ್ಲಿ ಶಾಸ್ತ್ರ ಬಳಸುವ, ಯಾಕೆಂದ್ರೆ ನಮಗೆ ಯಾವಾಗಲೂ ಗೊತ್ತಿರಬೇಕು. ನಾವು ಅನ್ನ ತಿನ್ನೋದು ಅಂತ ಯಾವಾಗಲೂ ಬರುತ್ತೀವಿ, ನಾವು ಅನ್ನ ತಿನ್ನೋದಲ್ಲ ಮಣ್ಣು ತಿನ್ನೋದು ನಮ್ಗೆ ಗೊತ್ತಾಗಬೇಕು ಅಂತ. ಅನ್ನ ಅನ್ನೋದು ಮಣ್ಣಿನದ್ದೇ ಒಂದು ವಿಕಾರ. ನಾಮಧೇಯಂ ವಿಕಾರ, ವಾಚಾರಂಭಂ ವಿಕಾರ. ಅನ್ನ ಅನ್ನೋದು, ಅಕ್ಕಿ ಅನ್ನೋದು ಮಣ್ಣಿನದ್ದೇ ಒಂದು ವಿಕಾರ. ಯಾಕಂದ್ರೆ ಮತ್ತೊಂದು ನಾವು ಮಣ್ಣಿಗೆ ಹಾಕೋದು ಭತ್ತ, ಮಣ್ಣಿ ಆಗಿದ್ರೆ ಮಣ್ಣಿನಲ್ಲೇ ಅದು ಸೇರ್ಕೊಂಡು ಮತ್ತೆ ಚಿಗುರು ಬಂದವು. ಮಣ್ಣಿನದ್ದೇ ಒಂದು ಪ್ರೊಡಕ್ಷನ್, ಅದು ಫಾರ್ಮ್ ಆಫ್ ಅರ್ತ್. ಮಣ್ಣಿನದ್ದೇ ಒಂದು ವಿಕಾರ. ಅನ್ನ ತಿನ್ನುವುದು ಅಂದ್ರೆ ಸತ್ಯಕ್ಕೂ ಮಣ್ಣು ತಿನ್ನುವುದು ನಮ್ಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಅವರು ಮಣ್ಣನ್ನ ಪ್ರತಿನಿಧಿಯನ್ನ ಅನ್ನ. ಯಾಕಂದ್ರೆ ನಮಗೆ ಎರಡೇ ನೋಡಿ, ಅನ್ನಪಾನ ಇದು ಅನ್ನಮಯ ಶರೀರ. ಅನ್ನಮಯ ಶರೀರದಲ್ಲಿ ಇರುವಂತದ್ದು ಎಂಥದ್ದು? ಮಣ್ಣು ಮತ್ತು ನೀರು. ನಮಗೆ ಇದರ ಪೋಷಣೆ ಬೇಕಾಗುವುದು ಎಂಥದ್ದು? ಅನ್ನ ಮತ್ತು ನೀರು, ಅಂದ್ರೆ ಮಣ್ಣು ಮತ್ತು ನೀರು. ಬಾಯಾರಿಕೆ ಆದಾಗ ನೀರು, ಹಸಿವಾದಾಗ ಮಣ್ಣು. ಮಣ್ಣು ತಿನ್ನೋದು ನೀರು ಕುಡಿಯೋದು, ಮಣ್ಣು ತಿನ್ನೋದು ನೀರು ಕುಡಿಯೋದು. ಅದೇ ದೇಹ ಮಣ್ಣು ನೀರುಗಳಿಂದ ಆದ ಅನ್ನಮಯ ಶರೀರ ಬದುಕುತ್ತೆ ಸ್ವಲ್ಪ ದಿವಸ. ಆಮೇಲೆ ಕುಡಿದದ್ದು ನೀರು ಕರಗದೆ ತಿಂದ ಅನ್ನ ಕರಗದೆ ಹೊರಟೋಗುತ್ತೆ. ಹೀಗೆ ಅನ್ನಮಯ ಶರೀರ ಅಂತಂದ್ರೆ ಮಣ್ಣಮಯ ಶರೀರ ಅಂತ. ಆ ಮಣ್ಣುಮಯ ಮರಣಮಯ ಅದಕ್ಕೆ ಬೇಕಾಗಿರುವ ಅನ್ನಮಯ ಶರೀರದಲ್ಲಿ ಇಟ್ ಇಸ್ ಮೇಡ್ ಆಫ್ ಅರ್ತ್ ಅಂಡ್ ವಾಟರ್ ಅಂಡ್ ಇಟ್ ರಿಕ್ವೈರ್ಸ್ ಅರ್ತ್ ಅಂಡ್ ವಾಟರ್ ಟು ಬಿ ಮೇಂಟೈನ್. ಅದನ್ನ ರಕ್ಷಣೆ ಮಾಡಬೇಕಾದ್ರೆ, ಉಳಿಸಬೇಕಾದ್ರೆ ಅದನ್ನ ಮೇಂಟೈನ್ ಮಾಡಬೇಕಾಗಿದ್ರೆ ಬೇಕಾಗಿರುವುದು ಅನ್ನ ಮತ್ತು ನೀರು. ಅದೇ ಆಹಾರ ಮಣ್ಣು ಮತ್ತು ಮತ್ತು ಸರಿ. ಪ್ರಾಣದೇವರಿಂದ ಅವರು ತಮ್ಮ ಸೃಷ್ಟಿಯಾದ ಶಿವ ಹರ ಸಂಹಾರ ಶಕ್ತಿ. ಆಮೇಲೆ ಹರ ಅವನ ಹರ ಹರ ಆಹಾರವೂ ಅವರು ಅನ್ನ ಅಂದ್ರೆ ಆಹಾರ. ಅವನ ಆಹಾರ ರೂಪರಾದರಿಂದ ಹರ ಆಶ್ರಿಯತೆ ಇದೆ. ಹರ ಸಂಹಾರ ರೂಪರಾದರಿಂದ ಹರ ನಮ್ಮ ಸಂಹಾರ ಆದ್ರೆ ಈ ಮಣ್ಣಿನ ದೇಹದಿಂದ ಹೋಗುದು ಅನ್ನ. ಅಂಥ ಅನ್ನದ ಸೃಷ್ಟಿಯಾಯಿತು, ಅದರ ಅಭಿಮಾನಿಯಾದ ಶಿವನ ಸೃಷ್ಟಿಯಾಯಿತು. ಅವನಿಗೂ ಅನ್ನ ಅಂತ ಅನ್ನ ಅಂತ ಯಾಕೆ ಹೆಸರು ಅಂದ್ರೆ ಶಿವ ಯಾಕೆ ಅನ್ನ ಅಂತ ಅತ್ತಿ ಇದೆ ಅನ್ನ. ಕೊನೆಗೆ ಎಲ್ಲರನ್ನು ತಿಂದು ಕಬಳಿಸಿ ತಿಂದು ನಡೆದು ಎಲ್ಲವನ್ನು ನಾಶ ಮಾಡುವ ಸರ್ವವನ್ನು ತಿನ್ನುವ ಸಂಹಾರ ಶಕ್ತಿ. ಆದ್ರಿಂದ ಅತಿ ಇದೆ ಅನ್ನ ಅತ್ಯತೆಯ ಬೀಜಭೂತಾನಿ. ಅವನು ನಮ್ಮನ್ನು ತಿಂತಾನೆ, ಬ್ರಹ್ಮ ಭಗವಂತ ಅವನನ್ನು ತಿಂತಾನೆ. ಅಂದ್ರೆ ಭಗವಂತನಿಂದ ತಿನ್ನಲ್ಪಡುವವ ಅನ್ನವನ್ನು ತಿನ್ನುವ ಅದನ್ನ ಅನ್ನ ಅಂತ ಶಿವನಿಗೆ ಹೆಸರು. ಅವನು ಅವರಿಗಿಂತ ದೊಡ್ಡವರಿಗೆ ಅವನ ಆಹಾರ. ಮೃತ್ಯುವಿಗೆ ಶಿವಪದೇ ಜನಂಗೈತ ವೇದ ಎತ್ತತಃ ಕಠೋಪನಿಷತ್ತು ಹೇಳ್ತದೆ. ಅಪ್ಪ ನಾನು ಮೃತ್ಯು ಎಲ್ಲರನ್ನೂ ಸಂಹಾರ ಮಾಡತಕ್ಕ ಶಕ್ತಿ ಅಂತ ನೀನು ಹೇಳ್ತಿ. ಭಗವಂತನ ಸಂಹಾರದ ಕ್ರಿಯೆಯಲ್ಲಿ ಅವನ ತುತ್ತಿಯ ಉಪ್ಪಿನಕಾಯಪ್ಪ ನಾನು. ನಾನು ಅವನ ಬಾಯಲ್ಲಿ ಒಂದು ಒಂದು ತುತ್ತು, ಒಂದು ತುತ್ತು ಅಲ್ಲ, ತುತ್ತಿಗೆ ಒಂದು ನಂಜುಕೊಳ್ಳುವ ವಸ್ತು ಅಷ್ಟೇ ನಾನು ಅಂತ ಮೃತ್ಯು ಸ್ವತಃ ಯಮ ಹೇಳ್ತಾನೆ. ಹಾಗಾಗಿ ಅವನು ಅತ್ಯತೆ ಭಗವಂತನಿಂದ ತಿನ್ನಲ್ಪಡುವವ, ಸಂಹರಿಸಲ್ಪಡುವವ, ನಮ್ಮನ್ನೆಲ್ಲ ಸಂಹಾರ ಮಾಡುವ ಅತ್ಯತೆ ಅತಿಜ ಕೃತ್ವಾದ. ಹಾಗಾಗಿ ಅನ್ನ ನಾಮಕ. ಮತ್ತೆ ಇನ್ನೊಂದು ಕಾರಣ ಉಂಟು, ಅನ್ನ ಅಂದ್ರೆ ಅತಿನಾದ ಅಂತ. ಇದನ್ನ ಅಬ್ರಿವಿಯೇಷನ್ ಆಫ್ ಅತಿನಾದ. ಅದು ನಾದ, ಅದು ನಾದ, ಅತಿನಾದ ಹೋಗಿ ಅನ್ನ ಆಗಿದೆ. ಇದು ಅಬ್ರಿವಿಯೇಷನ್. ಅತಿನಾದ ಅಂದ್ರೆ ದೊಡ್ಡ ಬಾಯಿ, ಅತಿನಾದ ದೊಡ್ಡ ಬಾಯಿ. ಅದು ಇದೇ ಅತಿ ನಿಮಗೆ ಸೂಕ್ಷ್ಮ ಶರೀರದಿಂದ ಬೊಬ್ಬೆ ಆಗಲಿ ಕೊಡಬೇಕು. ಈ ಬೊಬ್ಬೆ ಅತಿನಾದ ಕಿರುಚಾಟ ನಾಯ್ಸ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಯಾವ್ದರಿಂದ ಅದರಿಂದ ಆಗುವುದು ಏನು ಕಿರುಚಾಟ. ನಮ್ಮ ಕಿರುಚಾಟ ಸಾಕಾಗಲ್ಲ, ಮತ್ತೆ ಮೈಕು ಸ್ಪೀಕರು ಎಲ್ಲ ಊರಲ್ಲ ಬೀದಿ ಬೀದಿಯಲ್ಲಿ ಕಿವಿಕ್ ಚಿಕ್ಕುವಂತಹ ನಾದಗಳು. ಅಂದ ಅತಿನಾದ ದೊಡ್ಡ ಸತ್ತು ಯಾವುದರಿಂದ ಆಗುತ್ತೆ ಅಂದ್ರೆ ಹರದಿಂದ. ಅದಕ್ಕಿಂತ ಮೊದಲು ದೊಡ್ಡ ಸದ್ದು ಇಲ್ಲ, ಸೈಲೆಂಟ್. ಹರ ಬಂದರೂ ಬಂದರ ಶಬ್ದ. ಹೀಗೆ ಆ ನಾಮಗಳಲ್ಲೇ ಒಂದು ಕ್ವಾಲಿಟಿಗಳಿದೆ. ಸೃಷ್ಟಿಯಲ್ಲಿ ಬಂದಿರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಆಸ್ಪೆಕ್ಟ್ ಅದನ್ನು ಹೇಳ್ತಾರೆ. ಏನಾಯ್ತಂದ್ರೆ ತದೈಕ್ಷತ ಬಹುಶ್ಯಾಂ ಪ್ರಜಾಯೇತಿ ತತ್ತೇಜ. ಮೊದಲು ಭಗವಂತ ಬಯಸಿದಂತೆ ನಾನು ಬಹುಶ್ಯಾಮ್ ಅನೇಕ ಜನ ಪರಿವಾರದ ಜೊತೆಗೆ ದೊಡ್ಡ ಸಂಸಾರವಂತರಾಗಿ ಬದುಕಬೇಕು, ನಾನೊಬ್ಬರೇ ಇರಬಾರದು ಅಂತ ಗಟ್ಟಿದ ತಮಾಷೆ ಭಗವಂತನಿಗೆ. ಅದಕ್ಕೋಸ್ಕರ ಅವನು ತತ್ತೇಜ ಇಕ್ಷತ ಮೊದಲು ಎಂಟಿಯನ್ನು ಸೃಷ್ಟಿ ಮಾಡಿದೆ. ಆದರೆ ತತ್ತೇಜ ಇಕ್ಷತ ತತ್ತೇಜವರ ಸೃಜಿತ ಮೊದಲು ತೇಜಸ್ಸನ್ನು ಸೃಷ್ಟಿ ಮಾಡಿದ, ರಮ ಲಕ್ಷ್ಮಿಯನ್ನು ಸೃಷ್ಟಿ ಮಾಡಿದ. ಹೆಂಡತಿ ಆದ ಹೆಂಡತಿ ಆದ್ಮೇಲೆ ಸಾಧಾರಣ ಬರೀ ಹೆಂಡತಿ ಮಕ್ಕಳಾಗಲು ಬ್ರಹ್ಮಾಂಡ. ಮೊದಲು ಹೆಂಡತಿ ಆಯ್ತು, ಮುಂದೂರು ಆಯ್ತು, ತತ್ತೇಜ ಆಯ್ತು, ತತ್ತೇಜೋ ಅಸೃಜತ. ಆಮೇಲೆ ತದೇಜ ತತ್ತೇಜ ಐಕ್ಷತ ಬಹುಶ್ಯಾಮ್